ಮತ್ತೆ ನಾನು ರೈತನ ಬದುಕಲ್ಲಿ ಬದುಕನ್ನು ಮಾಡ್ತಿದ್ದವು. ಅದಕ್ಕೊಂದು ಅಕ್ಕಿ ಮಿಲ್ಲು ನಮ್ಮ ಒಟ್ಟಿಗಿದ್ರೇನು, ಒಳ್ಳೆ ಜನರಿಗೆ ಅಲ್ಲೊಂದು ಅಕ್ಕಿಯನ್ನು ತಯಾರಿಕೆ ಮಾಡಿ ಕೊಟ್ಟು ಅವ್ರು ಊಟ ಮಾಡುವಾಗ ನನ್ನೊಂದು ಹೆಸರು ಹೇಳಿ ರೈತರ ಬದುಕು ಉಳಿಬೇಕು ಅಂತ ನಂದೊಂದು ಸಾಧನೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಭತ್ತ ಬೆಳೆಯುವಂತಹ ಒಂದು ಪ್ರದೇಶ ಕಡಿಮೆ ಆಗಿದೆ, ಭತ್ತದ ಉತ್ಪಾದನೆಯು ಕೂಡ ಕಡಿಮೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ರೈಸ್ ಮಿಲ್ಲಿನ ಒಂದು ಅವಶ್ಯಕತೆ ಮೊದಲಿನಷ್ಟು ಇದೆಯೋ ಕಡಿಮೆ ಆಗಿದೆಯಾ? ಈಗ ಮುಂಚೆ ಒಂದೊಂದು ಗ್ರಾಮದಲ್ಲಿ ನಾಲ್ಕು ನಾಲ್ಕು ಐದು ಸಣ್ಣ ಸಣ್ಣ ಮಿಲ್ಗಳ ಇದ್ದವೆ. ಈಗ ಒಂದೊಂದು ತಾಲೂಕಿನಲ್ಲಿ ಎರಡು ಮೂರು ನಾಲ್ಕು ತಾಲೂಕಿನಲ್ಲಿ ಇರ್ಬೋದು ಸಾಧಾರಣ ಮಟ್ಟಿಗೆ. ಸಣ್ಣ ಸಣ್ಣ ಮಿಲ್ಲೆಲ್ಲ ಎಲ್ಲ ಬಿಟ್ಟಿದೆ, ಜನ ಸಮಸ್ಯೆ. ಜನರು ಹತ್ತು ಜನ ಜನ ಬೇಕು ಅದಕ್ಕೆ, ಒಂದೊಂದು ದಿವಸ ಎರಡೆರಡು ಜನ ಬರುವುದಿಲ್ಲ. ಅದು ದನಿಯೇ ಅದನ್ನು ಬೇಯಿಸುವ ಸಂದರ್ಭ ಬರ್ತದೆ, ಆಗ ಭತ್ತ ಹಾಳಾಗ್ತದೆ, ಅಕ್ಕಿ ಹಾಳಾಗ್ತದೆ. ಅದಕ್ಕಾಗಿ ಸಾಹುಕಾರನವರು ಹಣ ಉಂಟು, ವ್ಯವಸ್ಥೆ ಉಂಟು ಅವರಿಗೆ. ಅವರು ಇದಕ್ಕೆ ಜನರಿಗೆ ಕಿರುಕುಳ ಆಗ್ತದೆ, ಯಾವುದು ಅಕ್ಕಿ ಭತ್ತ ತೊಂದರೆ ಆದರೆ ಅವ್ರು ಕಿರುಕುಳ ಆಗ್ತದೆ. ಅದಕ್ಕಾಗಿ ಅವರು ಎಂತ ಮಾಡಿದ್ರೆ ನಮಗೆ ಮಿಲ್ಲು ಬೇಡ, ವ್ಯಾಪಾರ ನೀವು ಮಾಡ್ತೀರಾ ಅಂತ ಹೇಳ್ತಾರೆ. ನನ್ನ ಇದ್ದ ಹಾಗಿದ್ದವರು ಸುಮಾರು ಜನ ಅದನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಈಗ ಅವರು. ಹಾಗೆ ಅದನ್ನು ಬಿಡ್ಲಿಕ್ಕೆ ಬಿಡ್ಲಿಲ್ಲ, ರೈತರಿಗೆ ಬದುಕಬೇಕು. ಅದಕ್ಕಾಗಿ ನಾವು ಹೇಳುದು ಅಂದ್ರೆ ಈ ಒಂದೊಂದು ನಾಲ್ಕು ನಾಲ್ಕು ಗ್ರಾಮ, ಒಂದು ಐದೈದು ಗ್ರಾಮದಲ್ಲಿ ಒಂದು ಮಿಲ್ಲು ರೈತರ ಬದುಕು ಖಂಡಿತ ಉಳಿಬೇಕು ಅಂತ ನನ್ನ ಆಸೆ. ಇದನ್ನು ಉಳಿಸಿಕೊಡ್ಬೇಕು. ಇನ್ನು ಮಕ್ಕಳು, ನಮ್ಮ ಸಣ್ಣ ಸಣ್ಣ ಮಕ್ಕಳು ವಯಸ್ಸಿಗೆ ಬಂದವರು ಈಗ ಓದ್ತಾರೆ, ಡಿಗ್ರಿ ಮಾಡಲಿ, ಹತ್ತನೇ ಕ್ಲಾಸು, ಇದು ಯಾವುದೇ ಎಷ್ಟು ಓದಲಿ, ಅವರು ಮಿಲ್ಲನ್ನು ತಂದೆ ಅಜ್ಜ ಅಜ್ಜನವರು ಮತ್ತೆ ತಂದೆಯವರು ಎಲ್ಲ ಮಾಡ್ತಾರೆ. ರೈತರ ಬದುಕನ್ನು ರೈತರೇ ಉಳಿಸಬೇಕು ಅಂತ ನನ್ನೊಂದು ಸಾಧನೆ. ಈಗ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆ ಇರುವಂತಹ ಒಂದು ರೈಸ್ ಮಿಲ್ಲಿಗೂ ಈಗಿರುವ ಮಿಲ್ಲಿಗೂ ಏನು ವ್ಯತ್ಯಾಸ ಇದೆ, ಏನು ಸುಧಾರಣೆ ಆಗಿದೆ? ಸುಧಾರಣೆ ಅಂದ್ರೆ ಮುಂಚೆ ಮಿಲ್ಲಿ ಮಾಡುವಾಗ ಭಾರಿ ಭಂಗ ಅಂದ್ರೆ ಕೈಯಲ್ಲಿ ಇದು ಜಲ್ಲು ಕೈಯಲ್ಲಿ ಹಾಕಬೇಕು. ಈಗೆಲ್ಲ ಅದಕ್ಕೆ ಒಳೆ ಕಟ್ಟುವಾಗ ಮತ್ತೆ ಪಂಪ್ ಇದು ಕರೆಂಟ್ ಇದು ಮುಂಚೆ ಡೀಸೆಲ್, ಈಗ ಕರೆಂಟ್ನ ಬಗ್ಗೆ ಆಗ್ತದೆ ಟೋನರ್ಸ್ ಮತ್ತೆ ಅದರಲ್ಲಿ ದೊಡ್ಡ ದೊಡ್ಡ ಲೈನು. ಈಗ ಒಂದು ನೂರು ಜನ ಕೆಲಸಕ್ಕೆ ಬೇಕಾಗುವ ಮಿಲ್ಲನ್ನು ಹತ್ತು ಜನರಲ್ಲಿ ಮಾಡ್ತಿದ್ದಾರೆ ಈಗ. ಅದರಲ್ಲಿ ಎಂತ ಅಂದ್ರೆ ಜನರಿಗೆಲ್ಲ ತಿನ್ನುವ ಇದರಲ್ಲಿ ಭಾರಿ ಅದರಲ್ಲಿ ಅಷ್ಟು ಒಳ್ಳೇದಲ್ಲ. ಈ ಸೂರ್ಯನ ಬಿಸಿಲಿನಲ್ಲಿ ಅಕ್ಕಿ ಆಗಿದ್ದು ಐದೇ ವರ್ಷ ಅಕ್ಕಿ ಮಾಡ್ಲಿಕ್ಕೆ ಆಗುದು ನಮಗೆ. ಐದು ತಿಂಗಳು, ಐದು ತಿಂಗಳು ಮಾಡಿದ ಇದರಲ್ಲಿ ಒಂದು ಊಟ ಮಾಡಿ ಒಂದು ಒಳ್ಳೆ ಪದಾರ್ಥ ಮಾಡಿ ಊಟ ಮಾಡಿ ಭಾರಿ ಒಂದು ರುಚಿ ಇದು. ಆ ಅಕ್ಕಿ ಒಳ್ಳೆ ಕ್ವಾಲಿಟಿ ಮಾಡಿ ಕೊಡ್ತಾರೆ. ಈಗ ನಾನು ಮಾತಾಡುವಾಗ ಒಂದು ಅವರಿಗೆ ಎದುರು ಮಾತಾಡ್ತಾನೆ ಮಿಲ್ಲ ಸಣ್ಣ ಮಿಲ್ಲ ಅಂತ ಎನಿಸಬಹುದು. ಆದ್ರೂ ಅವರ ಅಕ್ಕಿ ಮೂರು ತಿಂಗಳು ಮಾತ್ರ, ನಮ್ಮ ಅಕ್ಕಿ ಒಂದು ವರ್ಷ. ಒಂದು ವರ್ಷನೂ ಚಂಪಾರ ಉಂಟು ಅದಕ್ಕೆ. ಅದು ಖಾಲಿ ನಮ್ಮ ಇಲ್ಲಿ ಸೂರ್ಯನ ಕಿರಣದಲ್ಲಿ ಮತ್ತೆ ಬಿಸಿಲಿನಲ್ಲಿ ಮತ್ತೆ ನಮ್ಮ ಹದ, ನಮ್ಮ ಹದದಲ್ಲೇ ಉಳಿದು. ಅದು ಈಗ MO4 ತಳಿ ಇದೆ ಮತ್ತೆ ಇದು ಜಯ ತಳಿ ಇದೆ, ಯಾವ್ದು ಒಳ್ಳೇದು ರುಚಿಯಲ್ಲಿ? ರುಚಿಯಲ್ಲಿ ಈಗ ಸಾಧಾರಣ ಮಟ್ಟಿಗೆ ಅಣ್ಣ ಸಂಬಂಧಿಸಿದ ಹಾಗೆ ಯಾವುದು ಕಜೆ ಜಯ MO4 ಇದರ ಹಾಗೆ. ಆದ್ರೂ ಈ ಕಜೆ ಜಯ ಅಂತ ಹೇಳಿದ್ರೆ ಅಕ್ಕಿ ದೊಡ್ಡದು, ಅದೊಂದು ಊಟ ಮಾಡುವಾಗ ಅಗಿದು ತಿಂಗುವಾಗ ನುಗ್ಗುವಾಗ ಭಾರಿ ರುಚಿ ಅದು. ಈ ಇದು ಉದಾಗ್ ಭಾರಿ ಉದಾಗ್ ಯಾವುದು MO4 ಉದಾಗ್ ಮತ್ತೆ ಫರವಾರ ಇದು ಉಮಾ ಬರ್ತದೆ, ಅದು ಬೇಸಿ ಹೋಗ್ತದೆ, ರುಚಿ ಇಲ್ಲ. ಮತ್ತೆ ಬೇರೆ ಬೇರೆ ಭತ್ತ ಬರ್ತದೆ, ಭತ್ತ ಹೆಚ್ಚು ಬರ್ತದೆ ಅದರಲ್ಲಿ, ಅದು ರುಚಿಕರ ಇಲ್ಲ. MO4 ಸ್ವಲ್ಪ ಇಳುವರಿ ಕಡಿಮೆ ಬಂದ್ರೆ ರುಚಿ ಉಂಟು, ರುಚಿ ಉಂಟು ಅಲ್ಲ. ಕಜೆಯ ಕಜೆಯ ಕಜೆಯ ರುಚಿ ಏ ಗ್ರೇಡ್ ಅಕ್ಕಿ ನಮ್ಮ ಇದು ದಕ್ಷಿಣ ಕನ್ನಡದಲ್ಲಿ ಇದೆ. ಈಗಲೂ ಕೂಡ ಈ ಕಜೆ ಜಯ ಬೆಳೆಯುವ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಥವಾ ಕಡಿಮೆ ಆಗಿದೆಯಾ? ಈಗಂದ್ರೆ ಜನರದು ಕೂಲಿಗೆ ಹೆಚ್ಚಾಗಲಿಕ್ಕೆ ಹೋಗಿ ಈಗ ಸಿರಿವಂತರಾಗಿ ಎಲ್ಲ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ದೊಡ್ಡ ದೊಡ್ಡ ಇದರಲ್ಲಿ ಲೈನಿಗೆ ಹೋಗಿದ್ದಾರೆ. ಇಲ್ಲಿ ಮುದುಕರಿಬ್ಬರು ಮನೆಯಲ್ಲಿ ಇರುವುದು, ಎಂತಕ್ಕೆ ಮಗ ಅಷ್ಟು ಹಣ ಖರ್ಚು ಮಾಡಿ ಎಂತಕ್ಕೆ ಮಾಡುವುದು? ಅದು ಹಂದಿ ರಾತ್ರಿ ಕಾಯುವವರಿಲ್ಲ, ರೈತರ ಬದುಕು ಭಾರಿ ಭಂಗ ಆಗಿದೆ ಈಗ. ಕಾಡುಗೋಣ ಬರುದು, ಮಂಗರ್ ಬರುದು, ಯಾವುದು ನಾವು ಇಲ್ಲಿ ಬರುದು, ಯಾವ್ದು ಬಂದ್ರು ಸರ್ಕಾರ ಯಾವ ಸರ್ಕಾರ ಬಂದ್ರು ಅದು ಕಿವಿಗೆ ಹಾಕೊಳ್ಳುದಿಲ್ಲ. ಇಲ್ಲಿ ರೈತ ಸತ್ತೇ ಹೋದ, ಅದಕ್ಕಾಗಿ ಬೇಡ. ಈಗ ನಾನೇ ಸಂದರ್ಶನ ಮಾಡುವವನೇ ಆ ಸ್ಥಿತಿಗೆ ಬೇಡ ಅಂತ ಆಗಿದೆ. ನನ್ನ ಮಕ್ಕಳು ಅಪ್ಪ ಬೇಡ ಎಂತ ಕೆಂತ ಹೇಳ್ತಾರೆ. ಎಷ್ಟು ವರ್ಷ ರೈಸ್ ಮಿಲ್ ನಡೀತದೆ ಗೊತ್ತಿಲ್ಲ. ನಾನು ಹತ್ತು ವರ್ಷ ಆಯ್ತು, ಹತ್ತು ವರ್ಷ ಆಯ್ತು. ಫಸ್ಟಿಗೆ 100 ದನ ಸಾಕಿದ್ದೀನಿ, ದನ ಸಾಕಿ ಗೆದ್ದೆ ಕಡ್ದು 7 ಎಕರೆ ಗೆದ್ದೆವನ್ನು ಮಾಡಿದ್ದೀನಿ. 100 ದನ ಸಾಕಿದೆ, ತರಕಾರಿ ಮಾಡಿದ್ದೀನಿ, ಲಾರಿ ಮಾಡಿದ್ದೀನಿ, ಫೈನಾನ್ಸ್ ಮಾಡಿದ್ದೀನಿ. ನಾನು ಮಾಡೋದ ಕೆಲಸ ಯಾವುದು ಹಣ ಒಂದು ಕಾಯಲಿಲ್ಲ, ಇಷ್ಟು ಅನುಭವ. ನಾನು ಯಾವ್ದು ಬಿಸಿಲು ಬಂದರೂ ಹೆದರುದಿಲ್ಲ, ಯಾವ ಹೆದರುದಿಲ್ಲ, ಯಾವೊಂದು ಒಬ್ಬ ಗೂಂಡಗಿರಿ ಮಾಡುದು ಹೆದರುದಿಲ್ಲ, ನನ್ನ ಪೊಲೀಸ್ ಸ್ಟೇಷನ್ ಹೆದರುದಿಲ್ಲ, ದೊಡ್ಡ ದೊಡ್ಡ ಜನರು ಎದುರು ಮಾಡಿದ್ರು ಹೆದರುದಿಲ್ಲ. ನಾನು ಎಲ್ಲ ನೋವು ತಿಂದು ಸಾಧಾರಣ ಮಟ್ಟಿಗೆ ನನ್ನಷ್ಟು ನೋವು ತಿಂದು ಮನುಷ್ಯ ಜನ್ಮಕ್ಕಿನ್ ಬರ್ಲಿಕ್ಕಿಲ್ಲ, ಎಲ್ಲ ಅನುಭವ ಆಗಿದೆ ನಿಮಗೆ ಆಗಿದೆ. ಭತ್ತ ತಗೊಂಡು ಬಂದ ನಂತರ ಏನೇನು ಹಂತದಲ್ಲಿ ಅಕ್ಕಿ ಆಗ್ತದೆ? ಬೇಯಿಸುವುದಾಗ್ಬೋದು, ಒಣಗಿಸಬಹುದಾಗ್ಬೋದು, ಮಿಲ್ಲಿಂಗ್ ಮಾಡುವುದಾಗ್ಬೋದು, ಇದ್ರ ಬಗ್ಗೆ ಅದಂದ್ರೆ ನಾವೀಗ ಒಂದು ಲಾರಿ ಲೋಡ್ ನಿಮಗೆ ಭತ್ತ ಬಂತು ಅಂತ ಇಟ್ಕೊಳ್ಳಿ, ಆಮೇಲೆ ಏನಾಗ್ತದೆ? ಅದಕ್ಕೆ ಒಂದು ಲೋಡು ಭತ್ತ ಬಂತು, ಒಂದು 10-30 ಜನದ ಭತ್ತ ಬರ್ತಾರೆ ಲೈನಿಗೆ, ನಾವು ಅದಕ್ಕೆ ಗುರುತಾಗ್ತೇವೆ, ಇದು ಯಾರ್ದು ನಾರಾಯಣ ಪೂಜಾರ್, ಇದೊಂದು ಗೋಪಾಲ್ ಕುಲಾಲ್, ಇಲ್ಲಿ ನಮ್ಮ ಭೋಜ ಮುದ್ದು ಶೆಟ್ರಿ ಅಂತ ಹೇಳಿ ಅದರೆಲ್ಲ ಬರೀತೇವೆ ನಾವು. ಬರೆದು ಅದು ನಮ್ಮಲ್ಲಿ ಒಬ್ಬ ಭತ್ತಕ್ಕೊಂದು ರೈಟರ್ ಇದ್ದ, ಇಲ್ಲಿ ಒಬ್ಬ ಭತ್ತ ರೈತರು, ಒಬ್ಬ ಭತ್ತ ಹದ ಮಾಡ್ಲಿಕ್ಕೆ ಒಂದು ರೈಟರ್ನವರು ಇಡ್ತೇನೆ. ಅದು ಭತ್ತ ಬಂದ್ರೆ ಚಂಪದಲ್ಲಿ ಭತ್ತ ಬಂದ್ರೆ ಅಲ್ಲಿ ಹೋಗ್ಬೇಕು ಅವ, ಆ ಭತ್ತ ಇಲ್ಲಿ ಇರಿಸಿ ಅಂತ ಹೇಳ್ಬೇಕು. ಇಲ್ಲಿ ಭತ್ತ ಒಂದು ಕೊಪ್ಪರಿಗೆ ಬಿದ್ದ ಮೇಲೆ ಅದಕ್ಕೆ ನೀರು ಹಾಕ್ಲಿಕ್ಕೆ, ಅದನ್ನ ಕೊಪ್ಪರಿಗೆ ಸಾಮರ್ಥ್ಯ ಎಷ್ಟು, ಅದಕ್ಕೆ ನಮ್ದು 30 ಕ್ವಿಂಟಲ್, 30 ಕ್ವಿಂಟಲ್ ಭತ್ತಕ್ಕೆ ನೀರು ಎಷ್ಟು ಬೇಕು ಅದನ್ನ ನೋಡುದು, ಅದನ್ನ ಮುಚ್ಚಲ್ ಹಾಕುದು, ಮುಚ್ಚಲ್ ತೆಗುವುದು, ಅದು ಒಣಸುವ ಎಲ್ಲ ಕ್ರಮ ಅವನಿಗೆ. ಮತ್ತೊಬ್ಬ ಅವ ಸಾಯಂಕಾಲ ಒಂದು 3 ಗಂಟೆ ಬಿಸಿ ಮಾಡ್ಬೇಕು, 110 ಡಿಗ್ರಿ ಆಗ್ಬೇಕು. 110 ಡಿಗ್ರಿ ಆದ್ಮೇಲೆ ನನ್ನಲ್ಲಿ ಹೇಳ್ತಾನ, ಅವ ದನಿ ಗೋಪಾಲಣ್ಣ ಬನ್ನಿ ಚೂ ನೋಡಿ ಅಂತ, ನಾ ಕೈಯಾಗಿ ನೋಡ್ತೇವೆ ನಾವು, ನೋಡುವಾಗ ಅದು 110 ಡಿಗ್ರಿ ಆದ್ರೆ ಆಯ್ತು. ಅದೇ ನಾವು ರಾತ್ರಿ ಬೆಳಗ್ಗೆ 4 ಗಂಟೆ ರಾತ್ರಿಗೆ ಬಂದು ಅದು ನೀರು ಖಾಲಿ ಮಾಡಬೇಕು. ಅದ್ರಲ್ಲಿ 2 ಅಂತರ ಉಂಟು, 1 ಅಂತರ ನೀರನ್ನು ಖಾಲಿ ಮಾಡಿ ಮತ್ತೊಂದು ಅಂತರ ನೀರನ್ನು ಬಿಡ್ತೇವೆ ನಾವು. ಅದು ಅಡಿಯಿಂದ ಬೆಂಕಿ ಹಾಕ್ಬೇಕು, ಬೆಂಕಿ ಅದು ಗೊಳ ಗೊಳ ಗೊಳ ಗೊಳ ಗೊಳ ನೀರು ಅಡಿಯಿಂದ ಸ್ವಲ್ಪ ನೀರು ಇಡ್ಲಿ ಇದಕ್ಕಿಟ್ಟ ಹಾಗೆ ಅಲ್ಲಿ ನೀರು ಬೇಳೆ ಬಂದು ಇಲ್ಲಿ ಬೇಯಿಸುವ 3 ತಾಸಿಗೆ ಬೇಯಿಸ್ತದೆ, 3 ಗಂಟೆ ಅಷ್ಟು ಬೇಕು. ಅದನ್ನ ತೋರಿ ಅಂಗಳಕ್ಕೆ ಹಾಕ್ತೀವಿ. ಅಂಗಳಕ್ಕೆ ಹಾಕಿದ ಮೇಲೆ ಒಂದು 3-4 ಗೆದ್ದೆ ಹೂಡುವಾಗೆ ಒಂದು 4 ಸಲ ಗೋರಿ ಹಾಕ್ಬೇಕು, ಒಂದು 5 ಸಲ ಹೂಡ್ಬೇಕು. 5ನೇ ಸಾಲು ಮುಂಚೆ ನಾವು ಎಳ್ಳು ಇಳ್ಳು ಬಿತ್ತುವಾಗ 5ನೇ ಸಾಲು ಮಾಡಿ ಒಬ್ಬ ಅದಕ್ಕೆ ಒಬ್ಬ ಅಕ್ಕಿ ಹೇಗೆ ಮರ ಹೊಡಿಯಬಹುದಾ ಅಂತ ಕೇಳುವ ಒಬ್ಬ ಬರ್ತಾರೆ. 5ಗೆ ಒಂದು ರೈಟ್ ಇದ್ದ ಕಟುಂಬ ಐತಾನೆ, ಸಾಕು ಮರ ಇನ್ನೂ ಎಳಿಯುವ ಸಾಕು. ಅಲ್ಲಿಂದ ಬಂದು ಇಲ್ಲಿಗೆ ರಾಶಿ ಬಂತು, ಇಲ್ಲಿ ರಾಶಿ ಬಿತ್ತು, ಆಗ ಇಲ್ಲಿ ಅಕ್ಕಿ ಮಾಡುವ ಒಂದು ರೆಡಿ ಆಗ್ತಾನೆ. ಆ ಒಂದು ಇಲ್ಲಿ ಬಿಡ್ತಾನೆ ಅಕ್ಕಿ, 2 ದಿಕ್ಕಿನ ಹೋಗ್ತದೆ. ಇಲ್ಲಿ ಬಿಟ್ಟ ಅಲ್ಲಿ ಅಕ್ಕಿ ಮಾಡುವಾಗ ಬಾಬಣ್ಣ ಇಲ್ಲಿ ಬನ್ನಿ ಪಾಲಿಶ್ ಸಾಕ, ಅವನು ಕೇಳ್ತಾನೆ ಅವನು ಹೆದರಿ. ಒಂದ್ ನಿಮಿಷ, ಈ ಅಕ್ಕಿಯ ಪಾಲಿಶ್ ಮಾಡುದಂದ್ರೆ ಏನದು ಮತ್ತೆ ಹೇಗೆ ಮಾಡುದು? ಪಾಲಿಶ್ ಅಂದ್ರೆ ಅದರಲ್ಲಿ ಒಂದು ಇದು ಉಂಟು, ನಟ್ಟು ಕುರುಗಳೆಲ್ಲ ಇದ್ದೇವೆ. ಅದು ಪಾಲಿಶ್ ಆಗ್ಬೇಕಂದ್ರೆ ಸ್ವಲ್ಪ ಟೈಟ್ ಇಡ್ಬೇಕು, ಅದು ಪಾಲಿಶ್ ಆಯ್ತು. ಒಬ್ಬ ಹೇಳ್ತಾನೆ ಪಾಲಿಶ್ ಬೇಡ ಮಾರೆ, ಸಿಪ್ಪೆ ಮಾತ್ರ ಹೋದಿಸ್ ಸಡ್ಲು ಮಾಡುದು ಅಷ್ಟೇ, ಅದರ ಗುಣ. ಮತ್ತೆ ತೌಡು ದನಗಳಿಗೆ ಬೇಕಾಗ್ತದೆ, ಅದು ಹೋಗ್ತದೆ. ಉಪಯೋಗ ಎಲ್ಲ ಇದು ಜಲ್ಲು ಬೇಕಾಗ್ತದೆ, ಅದೊಂದು ಉಮಿ ಮತ್ತು ತೌಡು ಪ್ರತ್ಯೇಕವಾಗಿ ಬೀಳ್ತದೆ, ಒಟ್ಟಿಗೆ ಬೇರೆ 3 ಐಟಮ್ ಬರ್ತದೆ. ಒಂದರಲ್ಲಿ ಜಲ್ಲು ಹೊರಗೆ ಹೋಗ್ತದೆ, ಇಲ್ಲ ಅದ್ರ ತೌಡು ಈ ಸೈಡ್ ಬೀಳ್ತದೆ, ಅಕ್ಕಿ ಸೈಡ್ ಒಟ್ಟು ಒಂದರಲ್ಲಿ 3 ದಿಕ್ಕಿನಲ್ಲಿ ಬೀಳ್ತದೆ ನಮ್ದು. ಮತ್ತೆ ದೊಡ್ಡ ಮಿಲ್ಲಲ್ಲಿ ಸೈಡ್ ಬಿಡುವ, ಅದು 5 ದಿಕ್ಕ 6 ದಿಕ್ಕ ಹೆಚ್ಚು ಹೋಗ್ತದೆ, ಅದು ನಮ್ದು 3 ದಿಕ್ಕಿನಲ್ಲಿ ಹೋಗ್ತದೆ. ನೇರವಾಗಿ ಗೋಣಿಗೆ ಬಂದು ಬೀಳ್ತದೆ, ಗೋಣಿ ಹಿಡಿದ್ರೆ ಇಡ್ಬಹುದು ನಾವು. ರಾಶಿ ಹಾಕ್ತೇವೆ, ರಾಶಿ ಹಾಕಿದ್ರೆ ಗೋಣಿಗೆ ಹಾಕಿದ್ರೆ ಅದು ಗಟ್ಟಿ ಆಗ್ತದೆ ಬಿಸಿ. ಇಲ್ಲಿ ಒಂದ್ಸಲ ಅದನ್ನು ನೋಡಿ ಹೀಗೆ ರಾಶಿ ಹಾಕಿ ಇಡ್ಬೇಕು, ಅದು ರಾಶಿ ಹಾಕಿಟ್ರೆ ಅಕ್ಕಿದು ಈ ಇದು ಹೋಗ್ತದೆ, ಗ್ಯಾಸ್ ಇರ್ತದೆ ಅಲ್ಲಿ ಬಿಸಿ, ಆ ಬಿಸಿ ಹೋಗಿ ತಂಡ ಆಗ್ತದೆ ಅದು ಅಕ್ಕಿ. ಇಲ್ಲದ್ರೆ ಗೋಣಿ ಹಾಕಿ ನೋಡಿ ಹೀಗೆ ಅಟ್ಟಿ ಹಾಕಿದ್ರೆ ಒಬ್ಬ 50 ಕೆಜಿ ಒಬ್ಬ ಬಿದ್ರೆ 4 ಜನ 50 ಕೆಜಿ ಮೇಲೆ ಬಿದ್ದಾಗೆ ಆಗ್ತದೆ ನೋಡಿ ಅಡಿಗೆ, ಅಲ್ಲಿ ಚಟ್ಟೆ ಆಗ್ತದೆ ಗೋಣಿ. ಈಗ ಪಾರ್ಟಿ ಪಕ್ಕ ಬರುದಿಲ್ಲ, 10 ದಿವಸನೂ ಬರುದಿಲ್ಲ, ಹಣ ತಪ್ಪಿರ್ತ ಬರುದಿಲ್ಲ ಅವ. ಅದಕ್ಕಾಗಿ ನಾವು ಅದನ್ನ ಹಾಗೆ ಅವನ ಅಕ್ಕಿ ಅಲ್ಲೇ ಇಡ್ತೇವೆ. ನಾಳೆ ಬಂದು ಬಾಬಣ್ಣ 10 ದಿವಸದ ಮೇಲೆ ಅಲ್ಲಿ ಅಕ್ಕಿ ರಾಶಿ ಅಲ್ಲಿ ಇದ್ದಿದೆ, ಈ ಅಕ್ಕಿ ರಾಶಿ ಅಲ್ಲಿ ಹೋಗಿದೆ, ಇನ್ನು ಜಗಳ ಮಾಡ್ತಾನೆ ಅವನು. ಈಗ ಭತ್ತವನ್ನೀಗ 1 ಕ್ವಿಂಟಲ್ ಭತ್ತ ಕೊಟ್ಟು ಅದನ್ನ ಅಕ್ಕಿ ಮಾಡ್ಬೇಕಿದ್ರೆ ಎಷ್ಟು ಖರ್ಚು ಬರ್ತದೆ? ಖರ್ಚಂದ್ರೆ ನಮಗೆ ಈಗ ಒಂದು ಮೇಂಟೈನ್ ಮಾಡ್ಲಿಕ್ಕೆ ನಾವು ಈಗ ಒಂದು ಈಗ 500 ರೂಪಾಯಿ ತಗೊಳ್ತೇವೆ ನಾವು 1 ಕ್ವಿಂಟಲ್ಗೆ ಒಂದು 500 ರೂಪಾಯಲ್ಲಿ ಅದ್ರ ತುಂಬಾ ಖರ್ಚು ಬರ್ತದೆ ಲೆಕ್ಕ ನೋಡಿದ್ರೆ. ಏನು ನಮಗೆ ಒಂದು ಪ್ರತಿ ದನಿಗೆ ಒಂದು 50-60 ರೂಪಾಯಿ ಉಳಿಬಹುದು. ಒಂದು ಹೇಳ್ತೀವಿ, ಒಂದು ಕ್ವಿಂಟಲ್ ಭತ್ತ ಹಾಕಿದ್ರೆ ಎಷ್ಟು ಅಕ್ಕಿ ಸಿಗ್ತದೆ? ಅಕ್ಕಿ ಅಂದ್ರೆ ನಾವು ಒಳ್ಳೆ ಭತ್ತ, ಮುಂಚೆನೆ ಭತ್ತ ಇಲ್ಲ, ಈಗ 70 ವರ್ಷ ಉಂಟು. ಇದೇ ಮಿಲ್ಲಲ್ಲಿ ನಾನು ಸಣ್ಣದಿರುವಾಗ 72 ಕೊಡ್ತಿದ್ರು ಕುಟಿಗಾಯನೆ ಮತ್ತೆ ಖರೀದಡಿ ಅಂತ. ಈಗ ಆ ಭತ್ತ ಇಲ್ಲ, ಈಗ ಮನಸ್ಸು ಯಾವಾಗ ಈ ಫುಡ್ ತಿಂತಾರೆ ಹಾಗೆ ಫುಡ್ ಅದಕ್ಕೆ ಆಗಿದೆ. ಒಳ್ಳೆ ದನದ ಸಗಣಿ ಸಿಕ್ಕುದಿಲ್ಲ, ಒಳ್ಳೆ ಗೊಬ್ಬರ ಸಿಕ್ಕುದಿಲ್ಲ. ಅದಕ್ಕಾಗಿ ಅಂತ ಸರ್ ಹೋದ್ರು ಮಂಜಸರ ಅಂಗಡಿ ಅಂತ ಉಂಟು ಇಲ್ಲಿ, ಗೊಬ್ಬರ ಕೊಡಿ ಅಂತ. ಅದು ಬಿತ್ತಿದ ಕೊಯ್ದ ಆಯ್ತು, ಅದು ಭತ್ತ ಹಗುರ. ಈ ದನದ ನಾವು ಮುಂಚೆದು ಸಗಣಿ ಕಾಟು ದನದ ಹಾಲು ಕುಡಿದ್ರೆ ಆಗಿ ಇದ ದನದ ಹಾಲು ಕುಡಿದ್ರೆ ಇನ್ನು ಹಾಗೆ ಆಗಿದೆ. ಈ ಭತ್ತನ ವ್ಯವಸ್ಥೆ ಹಾಗೆ ಆಗಿದೆ. ಇಲ್ಲಿ ಬರ್ತಾರೆ, ಗೋಪಾಲಣ್ಣ ನಿಮಗೆ ನಾವು ಭತ್ತ ಒಳ್ಳೆ ಕೊಟ್ಟಿದ್ದೇನೆ ಮಾರೆ, ನೀವು ಅಕ್ಕಿ ಎಂತ ಕೊಟ್ಟದ್ದು? ನಾವು 68% ಯಾರೇ ಬರಲಿ, ಯಾರೇ ಎಷ್ಟು ಬಡವನು ಬರಲಿ, ಭತ್ತ ಒಳ್ಳೇದು ಇರಲಿ, 68 ಹಾಕಿ ಕೊಡುದು ಅವ್ರಿಗೆ. ಈಗ ತೃಪ್ತಿ ಆಗಿದೆ, ಸುಮಾರು ವರ್ಷ ಆಯ್ತು. ಆಯ್ತು ಗೋಪಾಲಣ್ಣ ಎಂತಾದ್ರೂ ಕೊಡ್ತಾರಲ್ಲ. ಈಗ ಭತ್ತ ಹಾಕಿದವರಿಗೆ ಅವರದ್ದೇ ಭತ್ತದ ಅಕ್ಕಿ ಸಿಗ್ತದೆ ಅಥವಾ ಬೇರೆ ಅಕ್ಕಿ ಕೊಡ್ತಾರೆ? ಅದ್ರ ಅವ್ರದಿಗೆ ಒಂದು ಅದರಲ್ಲಿ ಈಗ ಒಬ್ಬ 5 ಕ್ವಿಂಟಲ್ 10 ಕ್ವಿಂಟಲ್ ದೊಡ್ಡ ಭತ್ತ ಬರೋದು ಕಮ್ಮಿ. ಅದರಲ್ಲಿ ಒಂದು ಅವ್ರದ ಭತ್ತ ಸ್ವಲ್ಪ ಹಾಕುದು ಒಬ್ಬನಾದ್ರು, ಮತ್ತೆ ಬೆಂಕಿ ಸಾಕ್ತದೆ. ಅದು ಜಾತಿ ಅದೇ ಎಮ್ಮಬೋರ್ ಹಾಕುದು, ಅದು ಕಜೆಜಯ ಖಜೇನ ಹಾಕೋದು, ಅದು ಮಿಕ್ಸ್ ಮಾಡುದಿಲ್ಲ ನಾವು. ಕಜೆಜಯ ಬೇಕಾದ್ರೆ ಕಜೆಜಯ ಅವನ್ ಬರುವ ಅದೇ ಅಕ್ಕಿ ರೆಡಿ ಇರ್ತದೆ ಇಲ್ಲಿ. ಹಾಗೆ ಈಗ ನುಚ್ಚಾಗುವುದು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ, ಯಾವ ಕಾರಣಕ್ಕಾಗಿ? ನುಚ್ಚಂದ್ರೆ ನುಚ್ಚಲ್ಲಿ ಎರಡು ಮೂರು ಐಟಮ್ ಬರ್ತದೆ. ಈಗ ಬಿಸಿಲು ಹೆಚ್ಚಾದ್ರೂ ನುಚ್ಚಾಗ್ತದೆ. ನಾವು ಅಲ್ಲಿ ಹದ ಮಾಡಿ ಬೇಯಿಸುವಾಗ ಅಲ್ಲಿ ಇದು ಹಸಿ ಭತ್ತ ಹಸಿ ಆದ್ರೆ ಅದು ಹಾಗೆ ಬಿಳಿ ಅರ್ಧ ಎದುರು ರೂಪಾಯಿ ಅಂತ ಹೇಳ್ತಾರೆ ಅದಕ್ಕೆ, ಹಾಗೆ ಆಗ್ತದೆ ಅದು. ಅದು ಅನ್ನ ಮಾಡುವಾಗ ಅನ್ನ ಎಂತದ್ದು ಮೂರು ಮೂರು ತುಂಡು ಆಗ್ತದೆ, ಹಾಗೇನು ಬರ್ತದೆ. ಅದಕ್ಕೆ ನಾವೊಂದು ಹದ ಅಂತ ಉಂಟು. ಹದ ಮೋಡವಾಗುವಾಗ ಒಂದು ಮನೆ ಅದು ಮೋಡ ಇಲ್ಲಿ ಬಸ ಮಳೆ ಬರ್ತದೆ, ನಾವು ರಾಶಿ ಎಲ್ಲ ಮಾಡ್ತೀವಿ. ರಾಶಿ ಮಾಡುವಾಗ ಅದ್ರಲ್ಲಿ ಸ್ವಲ್ಪ ಅಡಿಯಿಂದ ಸ್ವಲ್ಪ ಫಸೆ ಬರ್ತದೆ. ನಾವು ಆ ಭತ್ತವನ್ನು ತೀರ್ಲು ಆಚೆ ಅಳಿತೆ ಇದನ್ನು ಬಿಡ್ತೀವಿ ಅಲ್ಲಿ ಸರಿ. ಅದಕ್ಕೆ ಬಿಸಿಲು ಮಾಡಿ ಮಾಡಿ ಮಾಡಿ ಎಷ್ಟು ಮಾಡಿದ್ರು ಮಳೆ ಬಿದ್ದ ಚಾಯೆ ಬರ್ತದೆ ಬರ್ತದೆ. ಆಗ ಪಾರ್ಟಿ ಹೇಳ್ತೇವೆ, ಮರೆ ನಿನ್ನ ಭತ್ತ ನಿನ್ನ ಹಾಕಿದ್ದೇನೆ ನೋಡು, ನಿನ್ನ ಸ್ವಲ್ಪ ಭತ್ತ ಹಾಳಾಗ್ಬೋದು ನೋಡು, ನಾಲ್ಕು ಚೀಲ ಅಕ್ಕಿ ಮಾಡಿ ಇಟ್ಟಿದ್ದೇನೆ, ಈಗ ನಾನು ಜಬರ್ದಾರಿ ಎಲ್ಲ ಸಿಗ ಏನು ಮಾಡುದು, ನಾನು ಮಾಡಿದಷ್ಟು ಕೆಲಸ ಮಾಡಿದ್ದೇನೆ ಅವನಿಗೆ ಒಪ್ಪದನವ. ಹಾಗೆ ಈಗ ಅಕಾಲಿಕವಾಗಿ ಮಳೆ ಬರುವ ಬಗ್ಗೆ ಹೇಳಿದ್ರೆ, ಈಗ ಭತ್ತದ ಗದ್ದೆಯಲ್ಲಿ ಇರುವಾಗ್ಲೂ ಕೂಡ ಒಂದಷ್ಟು ಮಳೆ ಬರಬಹುದು, ಭತ್ತ ಉದುರಬಹುದು, ಈ ಗುಣಮಟ್ಟದಲ್ಲಿ ಎಷ್ಟು ವ್ಯತ್ಯಾಸ ಆಗ್ತದೆ? ವ್ಯತ್ಯಾಸ ಅಂದ್ರೆ ಈಗ ನಮ್ಮ ಕೊಯ್ದ್ರೆ ನಾವು ಮಿಷನ್ ಕಟ್ಟಿಂಗ್ ಮಾಡಿದ್ರೆ ಎಂತ ಮಾಡ್ತೀವಿ ಅಂದ್ರೆ 10 ಗಂಟೆಗೆ ಕೊಯ್ತಾರೆ ಅವರು, ಕೊಯ್ದು ಈ ಹನಿ ಆರಿದ ಮೇಲೆ ಕೊಯ್ತಾರೆ. ಅದರಲ್ಲಿ ಮರದ ಅಡಿ ಎಲ್ಲ ಭತ್ತ ಇರ್ತದೆ, ಅದು ಹಸಿ ಭತ್ತ ಇರ್ತದೆ ಅಲ್ಲಿ. ಅದು ಇದಾಗಿ ಹೋಗಿ ಗಾಳಿಗೆ ಇದು ಫ್ಯಾನ್ನಲ್ಲಿ ಹೋಗುದಿಲ್ಲ. ಇಲ್ಲಿ ರೈತರು ತಂದ್ರು ಕೊನೆಯಲ್ಲಿ ಚೀಲ ಪತಾಲೆ ಚೀಲ ಒಂದೇ ಗಾಳಿ ತಂದು ಚೀಲದಲ್ಲಿ ಹಾಕಿದ್ರು ಎಲ್ಲ ಮಾಡಿದ್ರು. ಇಲ್ಲಿ ಬರುವಾಗ ಈ ಒಂದು ಚೀಲ ಸಹ ಇರುವುದಿಲ್ಲ, ಒಂದು ರಾಶಿ ಅಗ್ಗದ್ದೆಯಲ್ಲಿ ಇಟ್ರು, ಒಂದು 3-4 ದಿವಸ ಅಲ್ಲೇ ಇತ್ತು ಅದು. ಅದು ಅಲ್ಲಿಗೆ ಭತ್ತದ ಬಣ್ಣ ಚೇಂಜ್ ಆಗಿ ಅದು ಭತ್ತ ಹಾಗೆ ಹಾಳಾಗಿ ಅಕ್ಕಿ ಹಾಳಾಗುವ ಸಂದರ್ಭ ಉಂಟು. ಮತ್ತೆ ಈ ಕೈಯಲ್ಲಿ ಕೊಯ್ದ ಭತ್ತ ಒಳ್ಳೇದು, ಆದ್ರೂ ಮಳೆ ಮೀನು ಹೋದ್ರೆ 3 ದಿವಸ ಬಿಸಿಲು ಒಳ್ಳೆ ಬೀಳ್ತದೆ, ಒಳ್ಳೆ ಬೀಳಿದ್ರೆ ಆ ಭತ್ತ ಭಾರಿ ಒಳ್ಳೇದು. ಕೈಯಲ್ಲಿ ಕೊಯ್ದದು ಮೆಷಿನಲ್ಲಿ ಕಟ್ ಮಾಡಿದ್ರೆ ಒಳ್ಳೇದಲ್ಲ, ಅದರಲ್ಲಿ ಹಾಳಾಗುದು ಅದು. ಈಗ ಕೆಲವೊಂದ್ಸರಿ ಈಗ ಇದು ಅಕ್ಕಿ ಬೇಗನೆ ಬೇಯ್ತದೆ ಅಂತ ಹೇಳ್ತೀವಿ, ಅಥವಾ ಹೊಸ ಅಕ್ಕಿ ಆದ್ರೆ ಬೇಗ ಬೇಯ್ತದೆ ಅಂತ ಹೇಳ್ತೀವಿ, ಹಳೆ ಅಕ್ಕಿ ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಅಂತ ಹೇಳಿ, ಏನು ಈ ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಏನಿಲ್ಲ, ಈ ಭತ್ತಕ್ಕೆ ಒಂದು ಸಣ್ಣ ಗುಣ ಅಂದ್ರೆ ಭತ್ತ ಒಂದು 22 ದಿವಸ 30 ದಿವಸ ಒಂದು ಭತ್ತ ಅದಕ್ಕೆ ರಜೆ ಕೊಡ್ಬೇಕು ನಾವು. ಭತ್ತಕ್ಕೆ ಅದು ಸುಮ್ಮನೆ ಇರ್ಬೇಕು, ಮೂರು ಬಿಸಿಲು ಮಾಡಿ ಅದನ್ನ ಚೀಲಕ್ಕೆ ಹಾಕಿ ಜಾಗೃತ ಮಾಡಿ ಚೀಲ ರಾಶಿ ಆಗ್ತದೆ ಹಾಕಿ ಇಡ್ಬೇಕು. ಆಗ ಒಂದು 25 ದಿವಸ 30 ದಿವಸದಲ್ಲಿ ಆ ಭತ್ತ ಅಲ್ಲಿ ಅದರಲ್ಲಿ ಟೆಂಪರ್ ಬರ್ತದೆ ಅದರಲ್ಲಿ. ಇಲ್ಲದ್ರೆ ಇವತ್ತು ನಾವು ಕೊಯ್ದು ನಾಳೆ ಕೊಪ್ಪರಿಗೆ ಹಾಕಿದ್ರೆ ಅದರಲ್ಲಿ ಎಂತ ಅದು ಹಾಲಿನ ಅಂಶ ಮೆದೂ ಉಂಟು, ಕೊಪ್ಪರಿಗೆ ಬಿಸಿ ಆದ ಮೇಲೆ ಪಟ್ಟ ಅದು ಎಲ್ಲ ಕರಗಿ ಹೋಗ್ತದೆ ಲೆಕ್ಕನೆ ಉಂಟು. ಹೌದೌದು, ಇದು ನನ್ನ ಭಾರಿ ಅನುಭವ ಇದೆಲ್ಲ. ಆಮೇಲೆ ಹಸು ಸಾಕಣೆ ಬಗ್ಗೆ, 100+ ಹಸುಗಳನ್ನು ಕೂಡ ನೀವು ಸಾಕಿದವರು, ಅದು ಯಾಕೆ ಬಿಟ್ರಿ? ಹಸು ಅಂದ್ರೆ ನಾನು ಸಣ್ಣದಿರುವಾಗ ನನಗೆ ವರ್ಷ 18 ಆಗ ಭಾರಿ ಉಮ್ಮೇದು ಎಂತ ಮಾಡುದು ಎಂದು. ನನ್ನ ಹೆಸರು ಗೋಪಾಲ, ಸಾಕು ಅಂದು ಸಾಕಿದ್ವಿ, ಒಂದಾಯ್ತು ಎರಡಾಯ್ತು ನಾಲ್ಕಾಯ್ತು, ಜನರೆಲ್ಲ ಗೋಪಾಲನ್ನ ಮಾಡು ದಾನ ದಾನ ಎಲ್ಲ ಬ್ಯಾಂಕ್ ಎಲ್ಲ ಕರೆದು ಕರೆದು ಕೊಟ್ರು, ಬ್ಯಾಂಕ್ನ ಸನ್ಮಾನ ಮಾಡಿದ್ರು ಹಣ ಆಗೆಂತ ಹೀಗೆ ನಷ್ಟು ಭಂಗ ಇಲ್ಲ. ಇವಾಗ 10 ದನ ನಿಮಗೆ 12 ದನ ಒಂದು ಫ್ರೀ, 12 ದನಕ್ಕೆ 13 ಇಲ್ಲಿ ಕಟ್ಟುವುದು ಎಂತ ಚಂದ. ನನ್ನ ತಂಗಿಯವರು 5 ಜನ ಇದ್ದರು, ನಾವು ಹೆಣ್ತಿ ಬೇಗ ಮದುವೆ ಆಯ್ತು ನನಗೆ. ಆಗ ಒಂದು 20 ರಾತ್ರಿ ಹೇಳ್ತೇನೆ ನಾನು, 7 ನಂಬರ್ ದನ ಇವತ್ತೇ ಕರು ಆಗ್ತದೆ ಅಂತ, ಆ ದಿವಸ ಕರು ಆಗ್ತದೆ. ಅದು ಕಾರ್ಕಳ ಪೇಟೆಗೆ ಹಾಲನ್ನೆಲ್ಲ ಇದು ರಿಕ್ಷಾದಲ್ಲಿ ಇದು ಮಾಡಿ ಕೊಟ್ಟು ಕೊಡ್ತಿದ್ದೇನೆ. ಮತ್ತೆ ನಾನೊಂದು 2-3 ದನವನ್ನು ಕರಿತಿದ್ದೇನೆ, ರೇಷ್ಮೆ ಮಾಡಿದೆ, ರೇಷ್ಮೆ ಮಾಡಿ ಅದ್ರ ದೊಡ್ಡ ಏರಿಕೆ ಎತ್ತರದಲ್ಲಿ ಮನೆ, ಅದಕ್ಕೆ ಪೈಪ್ ಹಾಕಿ ಆ ರೇಷ್ಮೆಗೆ ನೀರು ಸಗಣಿ ನೀರನ್ನು ಬಿಡುವುದು. ಕರುಗುಂಬುಡ ಹೌದು 22, ಮತ್ತೆ ಇದು ಸೌತೆಕಾಯಿ ಗುಂಬಳಕಾಯಿ ರೋಡ್ ಕಟ್ಟಲೆ ಎಲ್ಲಿದೆಲ್ಲ. ಓ ಇಲ್ಲ ನಮ್ಮನ್ನೇ ಇಲ್ಲುಂಟು, 7 ಎಕರೆ ಜಾಗ ಉಂಟು ನಂದು. ಹೌದು, ಆದ್ರೂ ಇದು ನಾನು ಈ ಸಂದರ್ಶನದಲ್ಲಿ ಹೇಳುವುದು ತಪ್ಪು, ಅದು ಖರ್ಚು ಹಚ್ಚನೆ ಹೆಚ್ಚಾಗಿ ಹೋಯ್ತು ನನಗೆ. ತಿನ್ನಿಕೊಂದು ಖುಷಿ ಆಯ್ತು, ಊರಿನವರಿಗೆ ಕೊಡ್ಲಿಕ್ಕೆ ಖುಷಿ ಆಯ್ತು. ಅದು ಮಾರ್ಕೆಟ್ ಅಲ್ಲಿ ಇದಕ್ಕೆ ಬೆಲೆ ಹೆಚ್ಚಿತ್ತೆ ಅಲ್ಲ. ಮಾರಿ ಬರುವಾಗ ನೋಡಿ ಇವರು ಅಂಗಡಿಗೆ ಮುಂದೆನಲ್ಲಿ ಕೂತ್ಕೊಂಡಿದ್ರು ಇವರು ಸಾವುಕಾರರು, ಇವರಂದ್ರೆ ಗೋಪಾಲ ನಾಳೆ ಒಂದ್ರವರು ಕುಂಬಳಕಾಯಿ ಮಾರ್ತಾರೆ ಅಂತ ಅದು ಮಾಡ್ತಾ ಇವ್ರು ಮಾರ್ಕೆಟ್ ಬಿದ್ದು ಕೈದು. ಇವ್ರು 10 ಕಡೆ ಫೋನ್ ಮಾಡಿದ್ರು, ನೋಡಿ ಗೋಪಾಲ ಒಂದ್ರವರು ಕುಂಬಳಕಾಯಿ ಕೊಯ್ದಿ ಊರಿಗೆ ಫೋನ್ ಮಾಡಿದ್ರು, ನನಗೆ ಮಾರ್ಕೆಟ್ ಇಲ್ಲ. ಹೀಗೆ ಆಗ್ತದೆ. ಈಗ ಸ್ಥಳೀಯ ಮಾರುಕಟ್ಟೆ ಬಿಟ್ಟು ಬೇರೆ ದೂರದಲ್ಲಿ ಮಾರ್ಕೆಟ್ಗೆ ಕಳಿಸಿದ್ರೆ ಏನಾದ್ರು ಉಪಯೋಗ ಆಗ್ತದ? ನಾನೊಂದು ಸಲ ಬೆಂಡೆಕಾಯಿಗೆ ಇಲ್ಲಿ ಬೆಂಡೆ ಒಂದು 5 ಲೋಡು 6 ಕ್ವಿಂಟಲ್ ಕೊಯ್ತಿದ್ದೆ ದಿವಸಕ್ಕೆ, ಒಂದು 4 ಎಕರೆ ಜಾಗದಲ್ಲಿ ಬೆಂಡೆಕಾಯಿ, ಒಬ್ಬ ಹೇಳಿ ಮಂಗಳೂರು ಓಪನ್ ಮಾರ್ಕೆಟ್ಗೆ ಹೋಗು, ಒಳ್ಳೆ ರೇಟ್ ಉಂಟು ಬೆಂಡೆಗೆ, 40 ರೂಪಾಯಿ ಉಂಟು ಅಂತ ಹೇಳಿದರು. ಅದು ಸುನಿಲ್ ಬಸ್ ಉಂಟು ಇಲ್ಲಿ, ಸುನಿಲ್ ಬಸ್ ಬಸ್ನಲ್ಲಿ ಹಾಕಿಕೊಂಡು ಸೀದಾ ಹೋದೆ. ಅಲ್ಲಿ ಹೋಗುವಾಗ ಮಾರ್ಕೆಟ್ ಇದು ಹೋಗುವಾಗ ಅದು ಆ ಬ್ಯಾಂಡೆ ಅಲ್ಲಣ್ಣ, ಅದು ಉರಿದು ಬ್ಯಾಂಡೆ, ಬಿಳಿ ಬ್ಯಾಂಡ. ಅದಕ್ಕೆ 100 ರೂಪಾಯಿ ಉಂಟು, ಒಂದು ಉಂಟು 50 ರೂಪಾಯಿ ಉಂಟು, ಇದಕ್ಕೆ 10 ರೂಪಾಯಿ ಅದು 10 ರೂಪಾಯಿ. ಅಲ್ಲಿಗೆ ಬಸ್ ಹಾಕಿದೆ, ಸೀದಲ್ಲಿ ಬಂದೆ. ಇಲ್ಲಿ ಹೆಬ್ರಿಯಲ್ಲಿ ಜೇರಾರ್ ಇಲ್ಲಿ ಮಂಜತ್ತರ ಅಂಗಡಿ, ಅವ್ರು 10 ರೂಪಾಯಿ ಕೊಟ್ಟರು. ಈ 10 ರೂಪಾಯಿ ಇಲ್ಲಿ ತಗೊಳ್ಳೋದು ಒಳ್ಳೇದು, ಮಂಗಳೂರಿಗೆ ಬಂದು ಇಲ್ಲಿ ಕೊಡುದು, ಹಾಗೆಲ್ಲ ಕತೆ. ಈಗ ಈಗಿನ ಒಂದು ಪರಿಸ್ಥಿತಿ ಕೂಡ ಹಾಗೆ ಉಂಟು ಅಥವಾ ಏನಾದರೂ ಸುಧಾರಣೆ ಆಗಿದೆ? ಈಗ ಮಾರುಕಟ್ಟೆಗಳಲ್ಲಿ ಬೇರೆ ಬೇರೆ ದಾರಿಗಳಿವೆಯಲ್ಲ. ಇವಾಗ ಮಾರುಕಟ್ಟೆ ಉಂಟು. ಈಗ ಲೆಕ್ಕದಲ್ಲಿ ಈಗದ ಜನರಿಗೆ ನಾನು ಅದೇ ಓಪನ್ ಆಗಿಲ್ಲ ಹೇಳ್ತೇನೆ, ಈಗದ ಮಕ್ಕಳಿಗೆ ಸ್ವಲ್ಪ ಓದಿದ್ದಾರೆ, ಓದಿದ ಮೇಲೆ ನಾಚಿಕೆ ಆಗ್ತದೆ. ಯಾವ ಮಾರ್ಕೆಟ್ ಅನ್ನು ಹಿಡುವುದು ಮಾರ್ಕೆಟ್ ಮಾಡಲಿಕ್ಕೆ ಅವರಿಗೆ ಅದರ ಮೇಲೆ ಅವಕಾಶ ಕಮ್ಮಿ. ನಮ್ಮ ನನಗೆ ಈಗ ನೋಡಿ ಇಲ್ಲಿ ಒಂದು ಅಡುಗೆ ಇಟ್ಟು ಈಗ ಮಾಡ್ತೇನೆ ನಾನು, ನನಗೆ ಧೈರ್ಯ ಉಂಟು, ನಾನು ಮಾಡಿದವ ಹಣ ಜೋಬ್ ತುಂಬಾ ಆಗ್ತದೆ. ಈಗ ಹೋಗ್ತಾರ? ಈಗ ನನ್ನಲ್ಲಿ ಹೋದ ವರ್ಷ ಸರ್ಕಾರಿ ಮಾಡಿದ ನಾನು 1.5 ಲಕ್ಷ ರೂಪಾಯಿ ಸರ್ಕಾರಿ ಆಗ್ಬಹುದು. ಕೊರೋನಾ ಜೋರಾಯ್ತು, ಎಲ್ಲ ಟ್ಯಾಟರ್ ಹೂಡಿ ಕನ್ಸಿಬಿಟ್ಟೆ, ಎಲ್ಲಿ ತಿರುಗಿದ್ರು ಯಾರಿಗೆ ಬೇಡ. ಹೋದ ವರ್ಷ ಈ ವರ್ಷ ಏನು ಮಾಡಲಿಲ್ಲ. ಅದಕ್ಕಾಗಿ ಈಗ ನಮ್ಮ ಊರಿನ ಮಕ್ಕಳು, ಹೆಣ್ಣು ಮಕ್ಕಳು ಬಿಡಿ, ಗಂಡು ಮಕ್ಕಳು ಈಗ ಮುಂದೆ ಬರಬೇಕು. ನಮ್ಮ ರೈತನ ಬಸ್ಕು ಉಳಿಬೇಕಾ, ರೈತ ನಮ್ಮ ಮಕ್ಕಳು ಮುಂದೆ ಬರಬೇಕು. ನಾವು ದೊಡ್ಡ ನೋಡಿ ಒಬ್ಬನಿಗೆ ಬೇಕಾದಷ್ಟು ಹಣ ಆಗ್ತದೆ. ಇದು ನಮ್ಮ ಮನೆಗೆ ನೀವು ಬರ್ತೀರಿ, ನಿಮಗೆ ಇಷ್ಟು ಹಣವನ್ನು ತಟ್ಟಿಗೆ ಹಾಕೊಡುದಾ? ಅವ್ ನೀವು ಬಂದಲ್ಲಿ ಇಲ್ಲದೊಂದು ಒಳ್ಳೆ ಹಾಲಿಂದು ಒಂದು ಚಾ ಮಾಡಿ, ಒಂದು ಚಾ ಇಲ್ಲದೊಂದು ಶಿವಳ, ಒಂದೆರಡು ಬಾಳೆಹಣ್ಣ ಇದು ಕೊಡುದು. ರೈತನ ಬಸ್ಕು ಭೂಮಿಯಲ್ಲಿ ಬೆಳೆಯುವ ಸುತ್ತು ಹಣ ಏನ್ ತೆಗಿಬೇಕು? ಅದು ಹಣ ಬೇಕು, ಹಣ ತಿನ್ಲಿಕ್ಕೆ ಆಗುದಿಲ್ಲ, ಆಗುದಿಲ್ಲ ಹಣ ಅಗತ್ಯ ಬೇಕು, ಲಕ್ಷ್ಮಿ ಬೇಕು ನಮಗೆ. ಆದ್ರೂ ಈ ಬಸ್ಕು ಮಾಡಿದ್ರೆ ಇದನ್ನು ಆಗ್ತಾಳೆ, ಲಕ್ಷ್ಮಿ ಆಗ್ತಾಳೆ, ಎಲ್ಲ ಆಗ್ತಾಳೆ, ಆಗುದಿಲ್ವಾ? ಅಂದ್ರೆ ಕೃಷಿಗೆ ಯುವಕರು ಒಂದಷ್ಟು ಜನ ಬರಬೇಕು, ಜೊತೆಗೆ ಹೊಸತನವನ್ನು ಕಂಡುಕೊಳ್ಬೇಕು. ನನ್ನ ಹಾಗೆ ಗೋಪಾಲ್ ಕುಲಾರವರನ್ನು ಕರೆದು ಇವ್ರು ವಿಚಾರಿಸಿ ಇದನ್ನು ಮಾಡ್ಬೇಕು, ಇವರು ಮುಂದೆ ಬರಬೇಕು. ನನಗೆ ಈಗ 66 ಆಯ್ತು, ಇನ್ನೂ ಎಂತ ಆಸೆ ನನಗೆ. ನಮ್ಮೊಟ್ಟಿಗಿದ್ದ ಸಾವಿರಾರು ಮಕ್ಕಳು ಯಾವ ಜಾತಿ ಆಗಲಿ ಕೃಷಿಯನ್ನು ಎತ್ತಿ ಹಿಡಿದು ಹೋಗ್ಬೇಕು ಅಂತ ನನ್ನೊಂದು ಸಾಧನೆ ಈಗ. ಬಹಳ ಸಂತೋಷ. ಗೋಪಾಲ್ ಕುಲಾಲ್ ಅವರೇ, ಅಕ್ಕಿ ಗಿರಣಿಯನ್ನು ನಡೆಸಿಕೊಂಡು ಕಳೆದ 10 ವರ್ಷದಿಂದ ಬರ್ತಾ ಇದ್ರಿ, ಜೊತೆಗೆ ಸಾಕಷ್ಟು ಅನುಭವ ಇದೆ, ಹೈನುಗಾರಿಕೆ ಆಗ್ಬಹುದು, ತರಕಾರಿ ಆಗ್ಬಹುದು, ಎಲ್ಲ ಕೃಷಿಯನ್ನು ಕೂಡ. ಬಹುಶಃ ಒಂದು ವ್ಯವಸ್ಥಿತವಾದಂತಹ ಒಂದು ಮಾರುಕಟ್ಟೆಯನ್ನು ಕಂಡುಕೊಂಡ್ರೆ ಇನ್ನಷ್ಟು ಸುಧಾರಣೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಮಾತುಕತೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಕ್ಕಿ ಗಿರಣಿ ನಿರ್ವಹಣೆಯಲ್ಲಿನ ಅನುಭವಗಳ ಕುರಿತು ಪ್ರಗತಿಪರ ಕೃಷಿಕರಾದ ವರಂಗ ಗ್ರಾಮದ ಗೋಪಾಲ ಕುಲಾಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಕೃಷಿಯ ಪ್ರಸ್ತುತ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಮ್ಮ ರೈತರು ಎದುರಿಸಬೇಕಾಗಿದೆ. ಕೃಷಿ ಭೂಮಿ ಹಿಡುವಳಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಊಹಿಸಲು ಅಸಾಧ್ಯವಾದಂತಹ ಹಾಗೂ ಅನಿರೀಕ್ಷಿತ ವಾತಾವರಣದ ಪರಿಸ್ಥಿತಿಗಳು ಎದುರಾಗ್ತಾ ಇವೆ. ಹಾಗೆಯೇ ಕೀಟ ಹಾಗೂ ರೋಗಗಳು ಕೂಡ ಕೆಲವೊಂದು ಸಾರಿ ನಿಯಂತ್ರಣಕ್ಕೆ ಬಾರದೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೇ ವೇಳೆ ಸಾರ್ವಜನಿಕರಿಂದ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ಹಣ್ಣುಗಳು ಹಾಗೂ ತರಕಾರಿಗಳಿಗೆ ನಿರಂತರವಾಗಿ ಬೇಡಿಕೆಗಳು ಹೆಚ್ಚುತ್ತಾ ಇದೆ. ವರ್ಷವಿಡೀ ತೋಟಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಿತ ಸಾಗುವಳಿ ಉತ್ತಮವಾದಂತಹ ಪರ್ಯಾಯವಾಗಿದೆ ಅಂತ ಹೇಳಬಹುದು. ಇವತ್ತು ಭೂ ಬಳಕೆಗಾಗಿ ಕಡಿಮೆ ಪರಿಶ್ರಮ ವಿಧಾನ ಹಾಗೂ ಇತರೆ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಲಾಗ್ತಾ ಇದೆ. ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕ ಪರಿಸರವು ಗಿಡ ಹಾಗೂ ಮರಗಳ ಗರಿಷ್ಠ ಬೆಳವಣಿಗೆಗಾಗಿ ಸೂಕ್ತ ಪರಿಸ್ಥಿತಿಗೆ ಮಾರ್ಪಾಡು ಆಗಲಿದ್ದು, ಅಂತಿಮವಾಗಿ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿ ಹಾಗೂ ಹೂಗಳನ್ನು ಹಾಗೆ ಔಷಧೀಯ ಮತ್ತು ಸುಗಂಧಭರಿತ ಗಿಡಗಳನ್ನು ಕೂಡ ಒದಗಿಸುವುದಕ್ಕೆ ನೆರವಾಗ್ತವೆ. ಇದು ವಾಣಿಜ್ಯ ಬೇಸಾಯ ವಿಧಾನದ ಬಹುವ್ಯಾಪಕ ರೀತಿಯ ಕೃಷಿಯಾಗಿರುತ್ತದೆ. ನಿಯಂತ್ರಿತ ಪರಿಸರ ಕೃಷಿಯ ಅಥವಾ ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಗಿಡದ ನಡುವೆ ಸೂಕ್ಷ್ಮ ವಾತಾವರಣ ಹಾಗೂ ಪರಿಸರ ವಾತಾವರಣದ ಒಂದು ತಡೆಯನ್ನು ಒದಗಿಸುತ್ತದೆ. ಉತ್ತಮ ಗುಣಮಟ್ಟದ ಗರಿಷ್ಠ ಇಳುವರಿ ಸಾಧನೆಗಾಗಿ ಬೆಳಕು, ತೇವಾಂಶ, ಉಷ್ಣಾಂಶ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಗರಿಷ್ಠ ಪರಿಸ್ಥಿತಿಯನ್ನು ಒದಗಿಸುವ ಮೂಲಕ ಪ್ರತಿಕೂಲ ವಾತಾವರಣ ಹಾಗೂ ಪರಿಸ್ಥಿತಿಗಳಿಂದ ಗಿಡಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದು ಯಾವುದೇ ಋತುವಿನಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ಗಿಡದ ಬೆಳವಣಿಗೆಗೆ ಪೂರಕವಾದಂತಹ ಅಂಶವನ್ನು ಒದಗಿಸುತ್ತದೆ. ಜನರಲ್ಲಿ ಉತ್ತಮ ಪೌಷ್ಟಿಕಾಂಶ ಮತ್ತು ಕೀಟನಾಶಕಗಳಿಂದ ಮುಕ್ತವಾಗಿರುವ